ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ನಮ್ಮ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 490.1 ಮೀಟರ್, ಅಂದರೆ 612 ಕಿಲೋಹರ್ಟ್ಸ್ಗಳು. ಆತ್ಮೀಯ ಶ್ರೋತೃಬಾಂಧವರಿಗೆಲ್ಲ ನಿಮ್ಮ ಬಾನುಲಿ ಗೆಳತಿ ದಾಕ್ಷಾಯಿಣಿಯ ಪ್ರೀತಿಯ ನಮಸ್ಕಾರಗಳು. ಈಗ ಸಮಯ ಸರಿಯಾಗಿ 5:30:25. ನಮ್ಮ ಕಾರ್ಯಕ್ರಮಗಳು ಇದೀಗ ಆರಂಭವಾಗುತ್ತವೆ. ಆಕಾಶವಾಣಿ ಕೃಷಿರಂಗ. ನಾಡಿನ ಸಮಸ್ತ ರೈತ ಬಾಂಧವರಿಗೆ ಆತ್ಮೀಯ ನಮಸ್ಕಾರಗಳು. ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮೊದಲಿಗೆ ಕೆಲವು ಪ್ರಕಟಣೆಗಳನ್ನು ಕೇಳೋಣ. ನಾನು ಶಿವರಾಮಪ್ಪ, ಕರ್ನಾಟಕ ರಾಜ್ಯದ ಕಾರ್ಮಿಕ ಸಚಿವ. ಜೂನ್ 12ರಂದು ವಿಶ್ವ ಬಾಲ ಕಾರ್ಮಿಕ ವಿರೋಧಿ ದಿನಾಚರಣೆಯ ದಿನವನ್ನು ಆಚರಿಸಲಾಗುತ್ತಿದ್ದು, ಕರ್ನಾಟಕ ರಾಜ್ಯವನ್ನು ಬಾಲ ಕಾರ್ಮಿಕ ಮುಕ್ತ ರಾಜ್ಯವನ್ನಾಗಿಸಲು ನಮ್ಮೆಲ್ಲರ ಸಹಕಾರ ಕೇಳುತ್ತೇನೆ. ನಮಸ್ಕಾರ. ಉದ್ಯೋಗವಾಣಿ ಕೇಳುಗರೆ, ನನ್ನ ಹೆಸರು ರಾಜಶೇಖರ್ ಮಠದ್. ನಾನು SSLC ಪಾಸ್ ಆದ ನಂತರ 2004ರಲ್ಲಿ GDTC ಹೊಸಪೇಟೆಯಲ್ಲಿ ಡಿಪ್ಲೊಮಾ ಕೋರ್ಸ್ ಪಡೆದು ಈಗ JSW ಸ್ಟೀಲ್ನಲ್ಲಿ ವರ್ಷಕ್ಕೆ 11.5 ಲಕ್ಷದೊಂದಿಗೆ ಕೆಲಸದಲ್ಲಿ ಸೇರಿದ್ದೇನೆ. ನೀವು ನಿಮ್ಮ ಮುಂದಿನ ಭವಿಷ್ಯಕ್ಕಾಗಿ ಹಿಂದೆ GDTC ಸೇರಿ. ಸಹಾಯವಾಣಿ 1552267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ಬೆಂಗಳೂರಿನ ಇಂದಿರಾನಗರದಲ್ಲಿರುವ ಶ್ರೀ ರಾಕುಂ ಅಂಧರ ಶಾಲೆಯಲ್ಲಿ ನರ್ಸರಿಯಿಂದ ಸ್ನಾತಕೋತ್ತರ ಎಂಎ ಪದವಿ ತರಗತಿಗಳವರೆಗೆ ಉಚಿತ ವಸತಿ ಸಹಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಅಂಧ ಮಕ್ಕಳು, ಪೂರ್ಣ ದೃಷ್ಟಿಮಾಂದ್ಯರು, ಅಲ್ಪದೃಷ್ಟಿಮಾಂದ್ಯರು ಹಾಗೂ ಅನಾಥ ಮಕ್ಕಳಿಗೆ ಪ್ರವೇಶ ಪ್ರಾರಂಭವಾಗಿದೆ. ಪ್ರವೇಶಾತಿಯ ಸಮಯ ಬೆಳಗ್ಗೆ 9:30 to 12:00. ಭೇಟಿ ನೀಡಿ ಶ್ರೀ ರಾಕುಂ ಸ್ಕೂಲ್ ಫಾರ್ ದ ಬ್ಲೈಂಡ್, No. 421/1, ಶ್ರೀಕೃಷ್ಣ ದೇವಸ್ಥಾನದ ರಸ್ತೆ, ಇಂದಿರಾನಗರ, ಫಸ್ಟ್ ಸ್ಟೇಜ್, ಬೆಂಗಳೂರು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 0802525215253, 2521-5253. ರೈತ ಬಾಂಧವರೇ, ಇಂದಿನ ನಮ್ಮ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಮಹಿಳಾ ಸ್ವಸಹಾಯ ಸಂಘಗಳ ಅಭಿವೃದ್ಧಿಗೆ ಯೋಜನೆಗಳು. ಈ ಕುರಿತು ಕೃಷಿ ಮಾರುಕಟ್ಟೆ ಇಲಾಖೆಯ ನಿವೃತ್ತ ಅಪರ ನಿರ್ದೇಶಕರಾದ Dr. G. ಶರಶ್ಚಂದ್ರ ರಾನಡೆ ಅವರೊಂದಿಗೆ ಸಂದರ್ಶನ. ಆತ್ಮೀಯ ಕೇಳಿದರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಹಿಳಾ ಸ್ವಸಹಾಯ ಗುಂಪುಗಳ ಸದಸ್ಯರ ಆದಾಯ ವೃದ್ಧಿಗೆ ಸರ್ಕಾರದ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೃಷಿ ಮಾರಾಟ ಇಲಾಖೆಯ ನಿವೃತ್ತ ಅಪರ ನಿರ್ದೇಶಕರಾದಂಥ Dr. G. ಶರಶ್ಚಂದ್ರ ರಾನಡೆ ಅವರು. ನಮಸ್ಕಾರ Dr. ಶರಶ್ಚಂದ್ರ ರಾನಡೆ ಅವರೇ. ನಮಸ್ಕಾರ. ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವಂದನೆಗಳು. ಈಗ ಮೊದಲಿಗೆ ಈ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಅಂತ ಇದೆಯಲ್ಲ, ಇದನ್ನ NRLM ಅಂತ ಸಂಕ್ಷಿಪ್ತವಾಗಿ ಕರೀತಾರೆ, ಈ ರೀತಿ ಅಂದ್ರೆ ಏನು ಅಂತೀರಿ? ನೋಡಿ, ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಅಥವಾ ತಾವು ಹೇಳಿದಾಗೆ NRLM ನನ್ನ ಪೂರ್ತಿಯಾಗಿ ಹೇಳೋದಾದ್ರೆ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಅನ್ನ ಭಾರತ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಸಚಿವಾಲಯವು 2011ರಲ್ಲಿ ಪ್ರಾರಂಭಿಸಿತು. ಈ ಯೋಜನೆಯು ಸ್ವರ್ಣ ಜಯಂತಿ ಗ್ರಾಮ ಸ್ವರೋಜ್ಗಾರ್ ಯೋಜನೆ ಅಥವಾ SGSY ಯೋಜನೆಯ ಪುನರ್ಘಟಿತವಾದಂತಹ ರೂಪವಾಗಿದೆ. ಗ್ರಾಮೀಣ ಜನರ ಮನೆಯ ಆದಾಯವನ್ನು ಹೆಚ್ಚಿಸಲು ದಕ್ಷ ಹಾಗೂ ಪರಿಣಾಮಕಾರಿ ಸಾಂಸ್ಥಿಕ ವೇದಿಕೆಯನ್ನ ನಿರ್ಮಿಸುವುದರ ಮೂಲಕ ಅವರಿಗೆ ಸ್ಥಿರ ಜೀವನೋಪಾಯ ಮತ್ತು ಸುಧಾರಿತ ಹಣಕಾಸು ಸೌಲಭ್ಯವನ್ನ ಒದಗಿಸತಕ್ಕಂತಹದ್ದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಈ ಯೋಜನೆಗೆ 2015ರಲ್ಲಿ ದೀನ್ ದಯಾಳ್ ಅಂತ್ಯೋದಯ ಯೋಜನೆ ಅಥವಾ JNRLM ಎಂದು ಪುನರ್ನಾಮಕರಣವನ್ನ ಮಾಡಲಾಗಿದೆ. ನಿರ್ದಿಷ್ಟ ಕಾಲದ ಪರಿಮಿತಿಯಲ್ಲಿ ಗುರುತಿಸಲಾದಂತಹ ಪ್ರತಿ ಬಡ ಕುಟುಂಬದ ಕನಿಷ್ಠ ಒಬ್ಬ ಮಹಿಳೆಯನ್ನ SHG ನೆಟ್ವರ್ಕ್ ಅಥವಾ ಸ್ವಸಹಾಯ ಸಂಘಗಳ ಜಾಲಕ್ಕೆ ತರಲು ಈ ಯೋಜನೆಯ ಅಡಿ ಕಾರ್ಯಕ್ರಮವನ್ನ ರೂಪಿಸಲಾಗಿದೆ. ಇನ್ನು ಮುಖ್ಯವಾಗಿ ಈ ಗ್ರಾಮೀಣರ ಒಂದು ಬದುಕಿನ ದಿಕ್ಕನ್ನ ಬದಲಾಯಿಸೋದ್ರಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳ ಪಾತ್ರ ಏನು ಅಂತೀರಿ? ನೋಡಿ, ನಾವೊಂದು ಯಾವಾಗ್ಲೂ ಮಾತನ್ನು ಹೇಳ್ತೇವೆ, ಮಹಿಳೆಯೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತೇಳಿ. ಹಾಗೆ ಮಹಿಳೆಯ ಒಂದು ಉದ್ಧಾರದಿಂದ ಅದು ಒಂದು ಕುಟುಂಬ, ಒಂದು ಸಮಾಜ, ಒಂದು ರಾಷ್ಟ್ರದ ಅಭಿವೃದ್ಧಿಯಲ್ಲಿ ಪರ್ಯಸನಗೊಳ್ಳುವುದನ್ನ ನಾವು ನೋಡಬಹುದು. ಸಾಮಾಜಿಕವಾಗಿ, ಆರ್ಥಿಕವಾಗಿ, ಭೌತಿಕವಾಗಿ ಮತ್ತು ರಾಜಕೀಯವಾಗಿ ಮಹಿಳಾ ಸಬಲೀಕರಣದಲ್ಲಿ ಸರ್ಕಾರಿ ಯೋಜನೆಗಳು ಮತ್ತು ಮೀಸಲಾತಿಗಳು ಪ್ರಮುಖ ಪಾತ್ರವನ್ನು ವಹಿಸುವಂತೆ ಗ್ರಾಮೀಣರ ಬದುಕಿನ ದಿಕ್ಕನ್ನು ಬದಲಾಯಿಸುವಲ್ಲಿ ಸರ್ಕಾರಿ ಹಾಗೂ ಸರ್ಕಾರೇತರ ಸ್ವಸಹಾಯ ಸಂಘಗಳ ಪಾತ್ರ ಅತ್ಯಂತ ಮುಖ್ಯವಾದುದು. ಸ್ವಾವಲಂಬನೆಯ ಜೀವನಕ್ಕೆ ಅಡಿಪಾಯವನ್ನು ಹಾಕುತ್ತಾ ಹಳ್ಳಿಯ ಜನರಲ್ಲಿ ನಾಯಕತ್ವವನ್ನು ಬೆಳೆಸುವ ಮತ್ತು ಅವರನ್ನ ಆರ್ಥಿಕವಾಗಿ ಸದೃಢರನ್ನಾಗಿ ಮಾಡತಕ್ಕಂತಹ ಉದ್ದೇಶವನ್ನು ಇರಿಸಿಕೊಂಡಿರತಕ್ಕಂತಹ ಗ್ರಾಮಗಳ ಉದ್ಧಾರವೇ ದೇಶದ ಉದ್ಧಾರ ಎಂಬ ಗಾಂಧೀಜಿಯವರ ಕನಸನ್ನ ನನಸು ಮಾಡುವಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳ ಪಾತ್ರ ಅತ್ಯಂತ ದೊಡ್ಡದು. ಇನ್ನು ಈ ಮಹಿಳಾ ಸ್ವಸಹಾಯ ಸಂಘಗಳ ಈ ಸೂಕ್ಷ್ಮ ಹಣಕಾಸು ಮಾದರಿ ಯಾವಾಗ ಪ್ರಾರಂಭವಾಯಿತು ಅಂತೀರಿ? ನೋಡಿ, ಮಹಿಳಾ ಸ್ವಸಹಾಯ ಸಂಘಗಳು 18-40 ವಯೋಮಿತಿಯ 10-25 ಮಹಿಳಾ ಸದಸ್ಯರ ಸಂಘಟನೆಗಳಾಗಿವೆ. ಸ್ವ ಉದ್ಯೋಗವನ್ನ ಕಲ್ಪಿಸಿ ಗ್ರಾಮೀಣ ಬಡವರ ಸಂಘಟನೆ ಮಾಡುವುದರ ಜೊತೆಗೆ ಸ್ವಸಹಾಯ ಗುಂಪುಗಳನ್ನು ರಚಿಸಿ ಅವುಗಳ ಸಾಮರ್ಥ್ಯವನ್ನು ಹೆಚ್ಚಿಸಿ ತಂತ್ರಜ್ಞಾನ, ಸಾಲ ಮತ್ತು ಉತ್ಪನ್ನಗಳ ಮಾರಾಟ ಸೌಲಭ್ಯಗಳನ್ನ ಕಲ್ಪಿಸಲಾಗುತ್ತದೆ. ನಬಾರ್ಡ್ ಮತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸೂತ್ರಗಳ ಅನ್ವಯ ಈ ಸೂಕ್ಷ್ಮ ಹಣಕಾಸು ಮಾದರಿಯನ್ನ 1992 ಪ್ರಾರಂಭಿಸಲಾಯಿತು. ಇನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಸ್ವಸಹಾಯ ಸಂಘಗಳ ಮಹಿಳೆಯರ ಆರ್ಥಿಕ ಸ್ಥಿತಿಗತಿ ಹೇಗಿದೆ ಅಂತೀರಿ? ನೋಡಿ, ಇದು ಬಹಳ ಮುಖ್ಯವಾಗಿರತಕ್ಕಂತಹ ಪ್ರಶ್ನೆ. ರಾಜ್ಯದಲ್ಲಿ ಸ್ವಸಹಾಯ ಗುಂಪುಗಳಲ್ಲಿರ್ತಕ್ಕಂತಹ ಮಹಿಳೆಯರ ಆರ್ಥಿಕ ಪರಿಸ್ಥಿತಿ ಈಗ ತೀರಾ ಹದಗೆಟ್ಟ ಸ್ಥಿತಿಯಲ್ಲಿದೆ. ಪ್ರತಿ ತಿಂಗಳು ರೂಪಾಯಿ 3,000 ಹೆಚ್ಚಿನ ಆದಾಯವನ್ನ ಮಹಿಳೆಯರು ಪಡೆಯುತ್ತಿಲ್ಲ. ಬಹುತೇಕ ಕುಟುಂಬಗಳಿಗೆ ಮಹಿಳೆಯರೇ ಆಧಾರ ಸ್ತಂಭವಾಗಿದ್ದಾರೆ. ಅಧ್ಯಯನದ ಪ್ರಕಾರ ಜೀವನ ಮಟ್ಟ ಸುಧಾರಣೆಗೆ ಕನಿಷ್ಠ 10,000 ಮಾಸಿಕ ಆದಾಯವನ್ನ ಅವರು ನಿರೀಕ್ಷಿಸುತ್ತಿದ್ದಾರೆ. ಇನ್ನ ಮುಖ್ಯವಾಗಿ ಮಹಿಳಾ ಸ್ವಸಹಾಯ ಸಂಘಗಳ ಉತ್ತೇಜನಕ್ಕೆ ನಮ್ಮ ರಾಜ್ಯ ಸರ್ಕಾರ ಯಾವ ಕಾರ್ಯಕ್ರಮಗಳನ್ನ ರೂಪಿಸಿದೆ ಅಂತೀರಿ? ನಾವು ಈಗಾಗಲೇ ನೋಡಿದಂತೆ ಮಹಿಳೆಯರ ಆರ್ಥಿಕ ಪರಿಸ್ಥಿತಿ ತೀರಾ ಹದಗೆಟ್ಟಿರೋದ್ರಿಂದ ಅವರ ಒಂದು ಉತ್ತೇಜನಕ್ಕೆ ಕರ್ನಾಟಕ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನ ರೂಪಿಸಿದೆ. ಕೋವಿಡ್ ನಂತರದಲ್ಲಿ ಆರ್ಥಿಕ ಸಂಪನ್ಮೂಲಗಳಿಲ್ಲದೆ ಕಳೆಗೊಂಡಿರತಕ್ಕಂತಹ ಗ್ರಾಮೀಣ ಮಹಿಳಾ ಸ್ವಸಹಾಯ ಸಂಘಗಳ ಪುನಶ್ಚೇತನಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಸಂಘಗಳಿಗೆ 20,00,000 ಅನುದಾನ ನೀಡತಕ್ಕಂತಹ ಯೋಜನೆಯನ್ನ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಜಾರಿಗೊಳಿಸುತ್ತಿದೆ. ಈ ಯೋಜನೆಯಿಂದಾಗಿ ರಾಜ್ಯದ 6,000 ಮಹಿಳಾ ಸ್ವಸಹಾಯ ಗುಂಪುಗಳ 1,00,000+ ಮಹಿಳಾ ಸದಸ್ಯರಿಗೆ ಅನುಕೂಲವಾಗುತ್ತದೆ. ಹಲವು ಉತ್ಪನ್ನಗಳನ್ನು ಉತ್ಪಾದಿಸಿ ಮಾರಾಟ ಮಾಡುವುದರ ಮೂಲಕ ಸ್ವಸಹಾಯ ಗುಂಪುಗಳು ಸ್ವಾವಲಂಬನೆಯ ಬದುಕನ್ನ ಕಟ್ಟಿಕೊಂಡಿದ್ದವು. ಆದರೆ ಕೋವಿಡ್-19 ನಂತರದಲ್ಲಿ ಆರ್ಥಿಕ ಹಿನ್ನಡೆಯಿಂದ ಮಹಿಳಾ ಸ್ವಸಹಾಯ ಗುಂಪುಗಳು ಸೊರಗಿವೆ. ಹೀಗಾಗಿ ಗ್ರಾಮೀಣ ಮಹಿಳೆಯರ ಸ್ಥಿತಿ ಬಡತನ ರೇಖೆಗಿಂತ ಕೆಳಗೆ ಕುಸಿಯುತ್ತಿದೆ. ಹಾಗಾಗಿ ಪಾರದರ್ಶಕ ನಿಯಮಗಳಿಗೆ ವಿನಾಯಿತಿಯನ್ನು ನೀಡಿ ಪಂಚಾಯತ್ ರಾಜ್ ಅಧಿನಿಯಮ 1993 ಕಲಂ 60B ಅನ್ವಯ ಮಹಿಳಾ ಗುಂಪುಗಳ ಉತ್ತೇಜನಕ್ಕೆ ಕಾಲಮಿತಿ ಇಲ್ಲದೆ 20,00,000 ವರೆಗೆ ಅನುದಾನ ನೀಡುವಂತಹ ಯೋಜನೆಯನ್ನ ಕರ್ನಾಟಕ ರಾಜ್ಯ ಸರ್ಕಾರ ರೂಪಿಸಿದೆ. ಇನ್ನು ಮುಖ್ಯವಾಗಿ ಮಹಿಳಾ ಸ್ವಸಹಾಯ ಸಂಘಗಳ ಉತ್ಪನ್ನಗಳಿಗೆ ಯಾವ ರೀತಿ ಮಾರುಕಟ್ಟೆ ಸೌಲಭ್ಯವನ್ನ ಒದಗಿಸಲಾಗ್ತಾ ಇದೆ ಅಂತೀರಿ? ನೋಡಿ, ಮುಖ್ಯವಾಗಿ ಮಾರುಕಟ್ಟೆಯ ಒಂದು ಸೌಲಭ್ಯವಿಲ್ಲದೆ ಗ್ರಾಮೀಣ ಭಾಗದಲ್ಲಿರ್ತಕ್ಕಂತಹ ರೈತರು ಸೊರಗ್ತಾ ಇರತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಇದೇ ಪರಿಸ್ಥಿತಿ ಇವತ್ತು ಮಹಿಳೆಯರು ಕೂಡ ಎದುರಿಸ್ತಾ ಇದ್ದಾರೆ. ಕರಕುಶಲ ವಸ್ತು, ಆಟಿಕೆ, ಚರ್ಮದ ಉತ್ಪನ್ನ, ಸೆಣಬಿನ ಚೀಲ ಮತ್ತು ಇತರ ಉತ್ಪನ್ನಗಳು, ರಾಗಿ ಮಾಲ್ಟ್, ವಿವಿಧ ಚಟ್ನಿ ಪುಡಿಗಳು, ಮಸಾಲೆ ಪದಾರ್ಥಗಳು, ನ್ಯೂಟ್ರಿಷಿಯನ್ ಮಿಕ್ಸ್ ಸೇರಿ 50+ ಹೆಚ್ಚಿನ ಪದಾರ್ಥಗಳು ಇನ್ನು ಮುಂದೆ ಇ ಕಾಮರ್ಸ್ ವೇದಿಕೆಗಳಲ್ಲಿ ಲಭ್ಯವಾಗುತ್ತವೆ. ಇನ್ನು ಇ ಕಾಮರ್ಸ್ ವೇದಿಕೆಗಳಲ್ಲಿ ಸ್ವಸಹಾಯ ಗುಂಪುಗಳ ಉತ್ಪನ್ನಗಳ ನೋಂದಣಿ ಕಾರ್ಯವನ್ನು ಕೂಡ ಈಗ ಮಾಡಲಾಗುತ್ತಿದೆ. ಇದರ ಜೊತೆಗೆ ಅಲ್ಲಲ್ಲಿ ಮೇಳಗಳ ಮೂಲಕವೂ ಈ ಮಹಿಳೆಯರು ತಯಾರಿಸತಕ್ಕಂತಹ ಉತ್ಪನ್ನಗಳಿಗೆ ಮಾರುಕಟ್ಟೆಯನ್ನ ಒದಗಿಸಲಾಗುತ್ತಿದೆ. ಇನ್ನು ಮುಖ್ಯವಾಗಿ ಈ ಮಹಿಳಾ ಕೌಶಲ್ಯ ತರಬೇತಿಗೆ ರಾಜ್ಯ ಸರ್ಕಾರ ಯಾವ ರೀತಿ ಪ್ರೋತ್ಸಾಹ ನೀಡ್ತಾ ಇದೆ ಅಂತೀರಿ? ನೋಡಿ, ಜೀವನೋಪಾಯ ಅಭಿಯಾನದ ಮೂಲಕ ನಡೆಸಲಾದಂತಹ ಒಂದು ಸಮೀಕ್ಷೆಯಂತೆ ಮಹಿಳೆಯರಿಗೆ ಕೌಶಲ್ಯದ ಕೊರತೆ ಇದೆ. ಆದ್ದರಿಂದ ಚನ್ನಪಟ್ಟಣದ ಬೊಂಬೆ, ಚಿನ್ನಾಳ ಕಲೆ, ಬಾಗಲಕೋಟೆಯ ಸೆಣಬಿನ ಚೀಲ ಮತ್ತು ಕರಕುಶಲ ವಸ್ತುಗಳ ತಯಾರಿಕೆಯ ಬಗ್ಗೆ ತರಬೇತಿಯನ್ನು ನೀಡಿ ಸಿದ್ಧಗೊಳಿಸಲು ರಾಜ್ಯ ಸರ್ಕಾರ 5 ರೂಪಾಯಿಗಳ ಅನುದಾನವನ್ನ ಇದಕ್ಕಾಗಿಯೇ ಮೀಸಲಿರಿಸಿದೆ. ಇನ್ನು ಈ ಸ್ವಸಹಾಯ ಸಂಘಗಳಿಗೆ ಯಾವ ರೀತಿಯಾದಂತಹ ಒಂದು ದುಡಿಯುವ ಬಂಡವಾಳವನ್ನ ಒದಗಿಸಲಾಗ್ತಾ ಇದೆ ಅಂತೀರಿ? ನೋಡಿ, ಕೌಶಲ್ಯಾಭಿವೃದ್ಧಿಗೆ ಮಹಿಳೆಯರೂ ಸೇರಿದಂತೆ ಮುಖ್ಯವಾಗಿ ಪರಿಶಿಷ್ಟ ಜಾತಿ ವರ್ಗಗಳ ಗುಂಪುಗಳಿಗೆ 1.25 ಲಕ್ಷ ರೂಪಾಯಿಗಳು ಹಾಗೂ ಇತರ ವರ್ಗಗಳಿಗೆ 75,000 ದುಡಿಯುವ ಬಂಡವಾಳ, ಏನ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಏನ್ ಕರಿತೇವೆ, ಅದನ್ನ ನೀಡಲಾಗುತ್ತದೆ. ಬ್ಯಾಂಕುಗಳಿಂದ ಸಾಲ ಪಡೆಯಲು ಶೇಕಡ 4 ಬಡ್ಡಿ ದರವನ್ನ ನಿಗದಿಪಡಿಸಲಾಗಿದೆ. ಇನ್ನ ಈ ಸಾಮಾಜಿಕ ಪರಿವರ್ತನೆಯಲ್ಲಿ ರಾಜ್ಯದ ಈ ಸ್ವಸಹಾಯ ಸಂಘದ ಮಹಿಳೆಯರನ್ನ ಯಾವ ರೀತಿ ನಿಯೋಜಿಸಲಾಗ್ತಾ ಇದೆ ಅಂತೀರಿ? ನೋಡಿ, ಸ್ವಸಹಾಯ ಸಂಘದ ಮಹಿಳೆಯರನ್ನ ಸಾಮಾಜಿಕ ಬದಲಾವಣೆಗೂ ಕೂಡ ಬಳಸಿಕೊಳ್ಳಲಾಗುತ್ತಿದೆ. ಪ್ರತಿ ಗ್ರಾಮ ಪಂಚಾಯತಿಗೆ 2 ಮಹಿಳಾ ಸೇವಾದಾರರನ್ನ ನೇಮಿಸಿಕೊಳ್ಳಲಾಗುತ್ತಿದೆ. ಒಬ್ಬರು ಬ್ಯಾಂಕಿಂಗ್ ಕರೆಸ್ಪಾಂಡೆನ್ಸ್ ಮಹಿಳಾ ಸೇವಾದಾರರಾದರೆ ಇನ್ನೊಬ್ಬರು ಡಿಜಿಟಲ್ ಮಹಿಳಾ ಸೇವಾದಾರರಾಗಿರುತ್ತಾರೆ. ಬ್ಯಾಂಕಿಂಗ್ ಕರೆಸ್ಪಾಂಡೆನ್ಸ್ ಮಾಡ್ತಕ್ಕಂಥವ್ರು ಒಬ್ಬರಾದ್ರೆ ಅವರನ್ನ ಬ್ಯಾಂಕಿಂಗ್ ಕರೆಸ್ಪಾಂಡೆನ್ಸ್ ಸೇವಾದಾರರು ಅಂತೇಳಿ ನಾವು ಕರಿತೇವೆ. ಅವರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಮುಖಾಂತರ ಅರ್ಜಿಯನ್ನು ಹಾಕಿಸಿ ಸಾಲ ಕೊಡಿಸುವುದು, ವಿಮೆ ಮಾಡಿಸುವುದು ಮತ್ತು ಇತರ ಬ್ಯಾಂಕಿಂಗ್ ಸೌಲಭ್ಯಗಳನ್ನ ಪಡೆಯುವಂತೆ ಮಾಡುವ ಕಾರ್ಯವನ್ನ ಮಾಡಲಿದ್ದಾರೆ. ಇನ್ನು ವರದಕ್ಷಿಣೆ, ಲೈಂಗಿಕ ಕಿರುಕುಳ ಹಾಗೂ ಬಾಲ್ಯ ವಿವಾಹಗಳ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ಎಲ್ಲರನ್ನೂ ಆರ್ಥಿಕವಾಗಿ ಒಳಗೊಳ್ಳುವಂತೆ ಮಾಡಲು ಖಾತೆಯನ್ನು ತೆರೆಯುವುದು, ಬ್ಯಾಂಕ್ ಜಾಗೃತಿ ಮತ್ತು ಸಾಲ ಪಡೆಯುವಿಕೆ ಬಗ್ಗೆ ಅರಿವು ಮೂಡಿಸುವ ಕೆಲಸವನ್ನ ಡಿಜಿಟಲ್ ಮಹಿಳಾ ಸೇವಾದಾರರು ಮಾಡಲಿದ್ದಾರೆ. ಜೊತೆಗೆ ಇತರ ಉದ್ಯೋಗಗಳ ಬಗ್ಗೆ ಅರಿವು ಮೂಡಿಸುವುದು, ಡೈರಿಗೆ ಹಾಲು ಹಾಕಿಸಿ ಹಣ ಕೊಡಿಸುವುದು, ನರೇಗಾ ಕೂಲಿ ಸಿಗುವಂತೆ ಮಾಡುವುದು, ಉತ್ಪನ್ನಗಳ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆಗಳ ಜೊತೆಗೆ ಅವುಗಳಿಗೆ ಮಾರಾಟ ಸೌಲಭ್ಯವನ್ನು ಕಲ್ಪಿಸುವ ಕೆಲಸವನ್ನು ಸಹ ಈ ಡಿಜಿಟಲ್ ಮಹಿಳಾ ಸೇವಾದಾರರು ಮಾಡುತ್ತಾರೆ. ಇನ್ನು ಮುಖ್ಯವಾಗಿ ಎಷ್ಟು ಮಂದಿಗೆ ಈ ಗ್ರಾಮ ಪಂಚಾಯತಿ ಸೇವಾ ಮಹಿಳೆಯರ ಒಂದು ಸ್ವಉದ್ಯೋಗ ಲಭ್ಯವಾಗುತ್ತೆ ಅಂತೀರಿ? ಮಾರ್ಚ್ 22 ಒಳಗಾಗಿ ಒಟ್ಟು 3,000 ಮಹಿಳೆಯರು ಈ ಸೇವಾದಾರರಾಗಿ ನೇಮಕವನ್ನ ಹೊಂದುತ್ತಾರೆ. ಇವರಿಗೆ ಸರ್ಕಾರದಿಂದ ಗೌರವಧನ ಅಂತಕ್ಕಂಥದ್ದು ಇರೋದಿಲ್ಲ. ತಮ್ಮ ಸೇವೆಗೆ ಇವರು ಶುಲ್ಕವನ್ನ ಪಡೆಯುತ್ತಾರೆ. ರಾಜ್ಯಾದ್ಯಂತ ಹೀಗೆ ಒಟ್ಟು 12,000 ಹೆಚ್ಚು ಮಹಿಳೆಯರಿಗೆ ಸ್ವಉದ್ಯೋಗ ಲಭ್ಯವಾಗುತ್ತದೆ. ಇನ್ನ ಈ ಮಹಿಳಾ ಸ್ವಸಹಾಯ ಸಂಘಗಳು ಯಾವ್ಯಾವ ಕಾಮಗಾರಿಗಳ ಗುತ್ತಿಗೆಯನ್ನು ಪಡಿಬಹುದು ಅಂತೀರಿ? ನೋಡಿ, ಮಹಿಳಾ ಸ್ವಸಹಾಯ ಸಂಘಗಳು ಗ್ರಾಮ ಪಂಚಾಯಿತಿ ರಸೀದಿ ನೀಡತಕ್ಕಂತಹ ಯಾವುದೇ ಕಾಮಗಾರಿಯನ್ನ ಕಾರ್ಯಗತಗೊಳಿಸಲಿಕ್ಕೆ ಅಥವಾ ಯಾವುದೇ ಸರಕು ಮತ್ತು ಸೇವೆಯನ್ನ ಪೂರೈಸುವ ಗುತ್ತಿಗೆಯನ್ನ ಪಡೀಲಿಕ್ಕೆ ಅರ್ಹತೆಯನ್ನ ಪಡೆದಿದ್ದಾರೆ. 15ನೆಯ ಹಣಕಾಸಿನ ಆಯೋಗದ ವರದಿಯ ಅನುಸಾರ ಕಟ್ಟಡ ನಿರ್ಮಾಣ ಮತ್ತು ರಸ್ತೆ ದುರಸ್ತಿಯ ಕಾಮಗಾರಿಯನ್ನು ಸಹ ಮಹಿಳಾ ಸ್ವಸಹಾಯ ಸಂಘಗಳು ಪಡೆಯಬಹುದಾಗಿದೆ. ಇನ್ನ ಮಹಿಳಾ ಸ್ವಸಹಾಯ ಸಂಘಗಳು ಕೈಗೊಳ್ಳಬಹುದಾದಂತಹ ಕಾಮಗಾರಿಗಳು ಯಾವ್ಯಾವು ಅಂತೀರಿ? ನೋಡಿ, ಮಹಿಳಾ ಸ್ವಸಹಾಯ ಸಂಘಗಳು ಮೊಟ್ಟಮೊದಲನೆಯದಾಗಿ ಘನತ್ಯಾಜ್ಯ ನಿರ್ವಹಣೆ, ಎರಡನೆಯದಾಗಿ ನಿರ್ಮಾಣ ದುರಸ್ತಿ ಕಾಮಗಾರಿ, ಮೂರನೆಯದಾಗಿ ಪ್ಲಾಸ್ಟಿಕ್ ಮುಕ್ತ ಗ್ರಾಮದ ನಿರ್ಮಾಣ, ನಾಲ್ಕನೆಯದಾಗಿ ಸಣ್ಣ ಗುಡಿ ಕೈಗಾರಿಕಾ ಉತ್ಪನ್ನಗಳ ತಯಾರಿಕೆ, ಐದನೆಯದಾಗಿ ಅಡುಗೆ ಪದಾರ್ಥಗಳನ್ನ ಸಿದ್ಧಗೊಳಿಸುವುದು ಮತ್ತು ಆರನೆಯದಾಗಿ ಎಲ್ಲ ರೀತಿಯ ಸರಕು ಮತ್ತು ಪೂರೈಕೆಗಳ ಕಾರ್ಯನಿರ್ವಹಣೆಯನ್ನ ಮಾಡತಕ್ಕಂತಹ ಕಾಮಗಾರಿಗಳನ್ನ ಪಡೆಯಬಹುದಾಗಿದೆ. ಇನ್ನು ಮುಖ್ಯವಾಗಿ ಈ ಕಾಮಗಾರಿಗಳ ಗುತ್ತಿಗೆ ಪಡೆಯೋದಕ್ಕೆ ಮಹಿಳಾ ಸ್ವಸಹಾಯ ಸಂಘಗಳು ಹೊಂದಿರಬೇಕಾದಂತಹ ಅರ್ಹತೆಗಳು ಯಾವ್ಯಾವು ಅಂತೀರಿ? ಮಹಿಳಾ ಸ್ವಸಹಾಯ ಸಂಘಗಳು ಈ ಒಂದು ಕಾಮಗಾರಿಯನ್ನು ಕೈಗೊಳ್ಳಲು ಮೊಟ್ಟಮೊದಲನೆಯದಾಗಿ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಅಡಿಯಲ್ಲಿ ಸ್ಥಾಪಿತವಾಗಿರಬೇಕು. ಇನ್ನು ಎರಡನೇದಾಗಿ ಶೇಕಡ 10 ವಂತಿಕೆಯನ್ನ ನೀಡತಕ್ಕಂತಹ ಅರ್ಹತೆಯನ್ನ ಹೊಂದಿರಬೇಕು. ಮೂರನೆಯದಾಗಿ ಈ ಹಿಂದಿನ ಬ್ಯಾಂಕ್ ಸಾಲವನ್ನ ಸಮಯಕ್ಕೆ ಅನುಸಾರವಾಗಿ ಪಾವತಿಸಿರಬೇಕು. ಇನ್ನು ನಾಲ್ಕನೆಯದಾಗಿ ಕಳೆದ 5 ಸಂಪೂರ್ಣ ದಾಖಲೆಯನ್ನು ಹೊಂದಿರತಕ್ಕಂತಹ ಮಹಿಳಾ ಸ್ವಸಹಾಯ ಸಂಘಗಳಾಗಿರಬೇಕು. ಇನ್ನು ಮುಖ್ಯವಾಗಿ ಈ ಮಹಿಳಾ ಸ್ವಸಹಾಯ ಸಂಘಗಳ ಆದಾಯ ವೃದ್ಧಿಗೆ ರಾಜ್ಯ ಸರ್ಕಾರ ಹೇಗೆ ಮುಂದಾಗಿದೆ ಅಂತೀರಿ? ನೋಡಿ, ಕರ್ನಾಟಕದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ 2.01 ಮಹಿಳಾ ಸ್ವಸಹಾಯ ಗುಂಪುಗಳಿದ್ದು 28 ಕುಟುಂಬಗಳನ್ನು ಇವು ಪೋಷಿಸ್ತಾ ಬಂದಿರತಕ್ಕಂಥದ್ದನ್ನ ನಾವು ನೋಡಬಹುದು. 6 ಈ ಕುಟುಂಬಗಳ ಸಂಖ್ಯೆಯನ್ನ 32 ಏರಿಸುವ ಗುರಿಯನ್ನ ಹೊಂದಲಾಗಿದೆ. ಜೀವನೋಪಾಯ ಅಭಿಯಾನದ ಮೂಲಕ ಮಹಿಳಾ ಸ್ವಸಹಾಯ ಸಂಘಗಳ ಆದಾಯ ವೃದ್ಧಿಗೆ ರಾಜ್ಯ ಸರ್ಕಾರ ಮುಂದಾಗಿದೆ. ಅದರಲ್ಲಿ ಮುಖ್ಯವಾಗಿ ವೋಕಲ್ ಫಾರ್ ಲೋಕಲ್ ಎಂಬ ಯೋಜನೆಯನ್ನ ಜಾರಿಗೊಳಿಸುವುದಾಗಿದೆ. ಇನ್ನು ಈ ಮಹಿಳಾ ಸ್ವಸಹಾಯ ಸಂಘಗಳ ಉತ್ಪನ್ನಗಳಿಗೆ ಜಾಗತಿಕ ಮಾರುಕಟ್ಟೆ ಒದಗಿಸೋದಕ್ಕೆ ರಾಜ್ಯ ಸರ್ಕಾರ ಯಾವ ಕ್ರಮ ಕೈಗೊಂಡಿದೆ ಅಂತೀರಿ? ನೋಡಿ, ದೇಶ ವಿದೇಶಗಳಲ್ಲಿ ಮಹಿಳೆಯರಿಗೆ ಸ್ವಸಹಾಯ ಸಂಘದ ಉತ್ಪನ್ನಗಳಿಗೆ ಮಾರುಕಟ್ಟೆಯನ್ನು ಒದಗಿಸತಕ್ಕಂಥ ಉದ್ದೇಶವನ್ನ ಜೀವನೋಪಾಯ ಅಭಿಯಾನ ಹೊಂದಿದೆ. ಅದಕ್ಕಾಗಿ ಇ ಕಾಮರ್ಸ್ ವೇದಿಕೆಗಳ ಜೊತೆಗೆ ಒಪ್ಪಂದವನ್ನ ಮಾಡಿಕೊಳ್ಳಲಾಗಿದೆ. ಪ್ರಸ್ತುತ 50 ಉತ್ಪನ್ನಗಳನ್ನು ಇ ಕಾಮರ್ಸ್ ವೇದಿಕೆಯಲ್ಲಿ ದೊರಕುವಂತೆ ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಉತ್ಪನ್ನಗಳನ್ನ ಇ ಕಾಮರ್ಸ್ ವ್ಯಾಪ್ತಿಗೆ ತರಲಾಗುತ್ತದೆ. ಇನ್ನು ಮಹಿಳಾ ಸ್ವಸಹಾಯ ಸಂಘಗಳಿಗೆ ಯಾವ ರೀತಿಯಾದಂತಹ ಒಂದು ನವೋದ್ಯಮ ಯೋಜನೆಯ ನೆರವು ಲಭ್ಯವಾಗುತ್ತೆ ಅಂತೀರಿ? ಮಹಿಳೆಯರ ಜೀವನ ಮಟ್ಟ ಸುಧಾರಣೆಗೆ ಮಹಿಳೆಯರು ತಯಾರಿಸತಕ್ಕಂತ ಉತ್ಪನ್ನಗಳಿಗೆ ಇ ಕಾಮರ್ಸ್ ವೇದಿಕೆಯನ್ನ ಒದಗಿಸುವುದರ ಜೊತೆಗೆ ವಿವಿಧ ಉತ್ಪನ್ನಗಳಿಗೂ ಮಾರುಕಟ್ಟೆಯನ್ನ ಒದಗಿಸಲಾಗುತ್ತಿದೆ. ರಾಜ್ಯವು ನವೋದ್ಯಮದ ರಾಜಧಾನಿಯಾಗಿದೆ. ಕೃಷಿ ನವೋದ್ಯಮದ ಯೋಜನೆಯ ನೆರವನ್ನ ಬಳಸಿಕೊಂಡು ಮಹಿಳಾ ಸ್ವಸಹಾಯ ಸಂಘಗಳ ಗುಂಪುಗಳ ಆದಾಯವನ್ನು ಹೆಚ್ಚಿಸಲು ಈಗ ಕ್ರಮವನ್ನ ಕೈಗೊಳ್ಳಲಾಗುತ್ತಿದೆ. ಒಟ್ಟಿನಲ್ಲಿ ಈ ರಾಜ್ಯದ ಮಹಿಳೆಯರ ಜೀವನ ಮಟ್ಟವನ್ನು ಸುಧಾರಿಸಿ ಅವರ ಒಂದು ಆರ್ಥಿಕ ರಕ್ಷಣೆಗೆ ರಾಜ್ಯ ಸರ್ಕಾರ ಹೇಗೆ ಈ ನೆರವು ನೀಡುವಂತ ಯೋಜನೆಯನ್ನು ರೂಪಿಸಿದೆ ಅಂತೀರಿ? ನೋಡಿ, ಮಹಿಳೆಯರ ಜೀವನ ಮಟ್ಟವನ್ನು ಸುಧಾರಿಸಲು ಪ್ರಮುಖವಾಗಿ ಮಾರುಕಟ್ಟೆ ಸೌಲಭ್ಯವನ್ನು ಒದಗಿಸಲು ರಾಜ್ಯ ಸರ್ಕಾರ ಈ ಯೋಜನೆಯನ್ನು ರೂಪಿಸಿದ್ದು, ನಗರ ಹಾಗೂ ಗ್ರಾಮೀಣ ಭಾಗದಲ್ಲಿ ವಿವಿಧ ಉತ್ಪನ್ನಗಳನ್ನು ತಯಾರಿಸುವುದರ ಮೂಲಕ ಅವರಿಗೆ ಮಾರುಕಟ್ಟೆಯನ್ನು ಒದಗಿಸುವ ಯೋಜನೆ ಇದಾಗಿದೆ. ಸ್ವಸಹಾಯ ಗುಂಪುಗಳ ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆಗಳಿಗೆ ನೀಡ್ತಾ ಇರತಕ್ಕಂತಹ ನೆರವಿನ ಜೊತೆಗೆ ಅವುಗಳ ಉತ್ಪನ್ನಗಳಿಗೆ ಜಾಗತಿಕ ಮಾರುಕಟ್ಟೆಯನ್ನು ಒದಗಿಸತಕ್ಕಂತಹದ್ದು, ಇ ಕಾಮರ್ಸ್ ವೇದಿಕೆಯನ್ನ ಒದಗಿಸತಕ್ಕಂಥದ್ದು, ಕೌಶಲ ತರಬೇತಿಯನ್ನ ನೀಡತಕ್ಕಂಥದ್ದು, ಇವೇ ಮುಂತಾದ ಕಾರ್ಯಕ್ರಮಗಳಿಂದ ಮಹಿಳೆಯರ ಆರ್ಥಿಕ ರಕ್ಷೆಗೆ ಅಥವಾ ರಕ್ಷಣೆಗೆ ರಾಜ್ಯ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು ಒಂದು ಧನಾತ್ಮಕ ಕ್ರಮವಾಗಿದೆ. ಇದರಿಂದ ಮಹಿಳಾ ಸ್ವಸಹಾಯ ಸಂಘಗಳಲ್ಲಿ ಕೆಲಸ ಮಾಡುತ್ತಿರುವಂತಹ ಮಹಿಳೆಯರ ಆದಾಯ ವೃದ್ಧಿಯಾಗುವುದಲ್ಲದೆ ಗ್ರಾಮೀಣ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿ ಇದು ರಾಷ್ಟ್ರದ ಅಭಿವೃದ್ಧಿಗೂ ಕೂಡ ಕಾರಣವಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಆತ್ಮೀಯ ಶ್ರೋತೃಗಳೇ, ತಮಗೆ ಈ ಮಹಿಳಾ ಸ್ವಸಹಾಯ ಸಂಘಗಳ ಆದಾಯ ವೃದ್ಧಿಗೆ ಸರ್ಕಾರದ ಯೋಜನೆಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಜಿ ಶರಶ್ಚಂದ್ರ ರಾನಡೆ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 8073 09 8233. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 8073 09 8233. ತುಂಬ ಸಂತೋಷ ಡಾಕ್ಟರ್ ಶರಶ್ಚಂದ್ರ ರಾನಡೆ ಅವರೇ, ತಾವು ಇದುವರೆಗೂ ಈ ಮಹಿಳಾ ಸ್ವಸಹಾಯ ಗುಂಪುಗಳ ಸದಸ್ಯರ ಆದಾಯ ವೃದ್ಧಿಗೆ ಸರ್ಕಾರ ಹಾಕಿಕೊಂಡಿರುವಂಥ ಯೋಜನೆಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಹೃತ್ಪೂರ್ವಕ ಧನ್ಯವಾದಗಳು ಜಗದೀಶ್ವರ ಅವರೇ. ಇದುವರೆಗೆ ಮಹಿಳಾ ಸ್ವಸಹಾಯ ಸಂಘಗಳ ಅಭಿವೃದ್ಧಿಗೆ ಯೋಜನೆಗಳು ಈ ಕುರಿತು ಕೃಷಿ ಮಾರುಕಟ್ಟೆ ಇಲಾಖೆಯ ನಿವೃತ್ತ ಅಪರ ನಿರ್ದೇಶಕರಾದ ಡಾಕ್ಟರ್ ಜಿ ಶರಶ್ಚಂದ್ರ ರಾನಡೆ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇನ್ನೀಗ ಪಾರ್ಥೇನಿಯಂ ನಿಯಂತ್ರಣ ಕುರಿತು ಮಾಹಿತಿ. ಪಾರ್ಥೇನಿಯಂ ಪ್ರಪಂಚದಲ್ಲಿ ಅತಿದೊಡ್ಡ ಮತ್ತು ಬಹಳ ದುಷ್ಪರಿಣಾಮವನ್ನು ಬೀರುವಂಥ ಕಳೆ. ಮೊದಮೊದಲು ಇದು ರಸ್ತೆಯ ಬದಿಯಲ್ಲಿ, ಖಾಲಿ ಪ್ರದೇಶದಲ್ಲಿ, ಆಟದ ಮೈದಾನಗಳಲ್ಲಿ ಮತ್ತು ಬೆಳೆ ಹಿಡಿದಂತಹ ಜಮೀನಲ್ಲಿ ಕಂಡು ಬರ್ತಾ ಇತ್ತು. ಈ ರೀತಿ ಬೆಳೆದು ಇದು ಬೀಜೋತ್ಪಾದನೆಯನ್ನು ಮಾಡ್ತಾ ಇವತ್ತಿಗೂ ಕೂಡ ಬಹಳಷ್ಟು ಪ್ರದೇಶದಲ್ಲಿ ಕಂಡುಬರ್ತಾ ಇದೆ. ಹೀಗೆ ಉತ್ಪಾದನೆಯಾದಂಥ ಬೀಜಗಳು ಗಾಳಿ, ನೀರು, ಓಡಾಡುವಂಥ ವಾಹನಗಳು, ಜಾನುವಾರುಗಳು ಮತ್ತು ಮಾನವನ ವಿವಿಧ ಚಟುವಟಿಕೆಗಳಿಂದ ಪ್ರಸಾರವಾಗಿ ಇತ್ತೀಚೆಗೆ ಈ ಬೆಳೆ ಇಡುವಂತಹ ತೋಟ, ಗದ್ದೆ ಮತ್ತು ಖುಷ್ಕಿ ಜಮೀನುಗಳಲ್ಲಿ ಕೂಡ ಕಂಡುಬರ್ತಾ ಇದೆ. ಈ ಕಳೆಯ ಮತ್ತೊಂದು ವಿಶೇಷ ಗುಣ ಅಂದರೆ ಇದು ಅತ್ಯಂತ ಕಡಿಮೆ ಫಲವತ್ತತೆಯ ಮಣ್ಣಲ್ಲಿ, ಹಾಗೆಯೇ ಬಹಳ ಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ತಳ ಊರಿ ಕ್ರಮೇಣ ಅಲ್ಲಿ ಕಂಡುಬರುವಂತಹ ಇತರ ಸಸ್ಯಗಳನ್ನು ಮೆಟ್ಟಿ ಬೆಳೆಯುವಂತಹ ಶಕ್ತಿಯನ್ನು ಹೊಂದಿದೆ. ಅದು ತೇವಾಂಶ ಇರುವಂಥ ಕಡೆ ವರ್ಷವಿಡೀ ಬೆಳೆದು ತನ್ನ ಜೀವನ ಚಕ್ರವನ್ನು ಮುಗಿಸುತ್ತೆ. ಒಂದು ಗಿಡ 25,000 ಬೀಜಗಳನ್ನು ಬಿಡುವಂಥ ಶಕ್ತಿಯನ್ನು ಹೊಂದಿರುತ್ತೆ. ಬೀಜ ಗಾಳಿನಲ್ಲಿ, ನೀರಿನಲ್ಲಿ ಚಲಿಸುವಂಥ ಗಾಡಿಗಳ ಮುಖಾಂತರ, ಹಾಗೆಯೇ ಮನುಷ್ಯರ ಚಟುವಟಿಕೆಯಿಂದ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹರಡುತ್ತೆ. ಈ ಪಾರ್ಥೇನಿಯಂ ಕಳೆ ಮನುಷ್ಯರಲ್ಲಿ ಸಂಪರ್ಕ ಅಲರ್ಜಿ, ಚರ್ಮವ್ಯಾಧಿ ಮತ್ತು ಇಸುಬ್ನಂತಹ ಚರ್ಮದ ಕಾಯಿಲೆಗಳನ್ನು ಉಂಟು ಮಾಡುತ್ತೆ. ಈ ಕಳೆಯ ಹೆಚ್ಚು ಪರಾಗವನ್ನು ಸೇವಿಸೋದ್ರಿಂದ ಉಸಿರಾಟದ ತೊಂದರೆ ಕೂಡ ಆಗುತ್ತೆ. ಸಾಧಾರಣವಾಗಿ ಜಾನುವಾರುಗಳು ಈ ಕಳೆ ಇರುವಂಥ ಜಾಗದಲ್ಲಿ ಮೇಯುವಾಗ ಪಾರ್ಥೇನಿಯಂ ಎಲೆಯನ್ನು ಜಾಸ್ತಿ ತಿಂದಾಗ ಚರ್ಮದ ದದ್ದುಗಳಿಂದ ನರಳಿ ಕೂದಲುದ್ರಿ ಸಾಯುವಂಥ ಸಾಧ್ಯತೆ ಕೂಡ ಇರುತ್ತೆ. ಪಾರ್ಥೇನಿಯಂ ಎಲೆಯನ್ನು ತಿಂದಾಗ ದನಕರುಗಳಿಗೆ ಜ್ವರ ಬರುತ್ತೆ. ಹಸುಗಳಲ್ಲಿ ಈ ಕೆಚ್ಚಲು ಬಾವಿನ ರೋಗದಿಂದಾಗಿ ಹಾಲಿನ ಇಳುವರಿ ಕಡಿಮೆ ಆಗುತ್ತೆ. ಮೊಲಗಳಲ್ಲಿ ಮೈತುರಿಸುವಿಕೆ, ಎಮ್ಮೆ, ಕುದುರೆ, ಕತ್ತೆ, ಕುರಿ ಮತ್ತು ಆಡುಗಳಲ್ಲಿ ಹುಣ್ಣುಗಳಾಗ್ತವೆ. ನಮ್ಮ ದೇಶದಲ್ಲಿ ಪಾರ್ಥೇನಿಯಂ ಕಳೆ ಬೆಳೆಯ ಇಳುವರಿಯಲ್ಲಿ ಶೇಕಡ 40% ಮತ್ತು ಮೇವಿನ ಬೆಳೆಗಳ ಇಳುವರಿಯಲ್ಲಿ ಶೇಕಡ 90% ಕಡಿಮೆ ಮಾಡುತ್ತೆ. ಇದಲ್ಲದೆ ಈ ಒಂದು ಕಳೆ ಟೊಮ್ಯಾಟೊ ಎಲೆ ಮುದುಡು ರೋಗ, ನೆಲಗಡಲೆ ಮತ್ತು ಸೂರ್ಯಕಾಂತಿಯ ಸುಳಿ ಕೊಳೆ ರೋಗ, ಕಾಂಡ ಕೊಳೆ ರೋಗ ಹಾಗೂ ಬೂರಿ ರೋಗಗಳಿಗೆ ಆಶ್ರಯ ಕೊಟ್ಟು ಬೆಳೆಗಳಿಗೆ ಹರಡುವಂತೆ ಮಾಡುತ್ತೆ. ಈ ಪಾರ್ಥೇನಿಯಂ ನಿರ್ವಹಣಾ ಕ್ರಮಗಳಿಗೆ ಬಂದರೆ ಮುಖ್ಯವಾಗಿ ಈ ಕಳೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹರಡದಂತೆ ನೋಡಿಕೊಳ್ಳೋದು ಬಹಳ ಮುಖ್ಯ. ಬಿತ್ತನೆ ಬೀಜಗಳು, ಉಪಕರಣಗಳು, ಕೊಟ್ಟಿಗೆ ಗೊಬ್ಬರ ಶುದ್ಧವಾಗಿರಬೇಕು. ಮನುಷ್ಯರು, ಪ್ರಾಣಿಗಳು, ನೀರು, ಗಾಳಿ ಮತ್ತು ಸಂಚರಿಸುವಂಥ ವಾಹನಗಳಿಂದ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹರಡದಂತೆ ನೋಡ್ಕೋಬೇಕು. ಬರಗಾಲದಲ್ಲಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮೇವಿನ ಹಾಗೂ ಸಾಕುಪ್ರಾಣಿಗಳ ಮುಖಾಂತರ ಹರಡದಂತೆ ನೋಡ್ಕೋಬೇಕಾಗತ್ತೆ. ಇನ್ನು ಕೈಯಿಂದ ಕಿತ್ತಾಕೋದು ಕೂಡ ಬಹಳ ಮುಖ್ಯವಾದಂಥ ನಿರ್ವಹಣಾ ಕ್ರಮ. ಈ ಪಾರ್ಥೇನಿಯಂ ಕಳೆಯನ್ನು ಹೂವಾಗೋದಕ್ಕಿಂತ ಮೊದಲು ಕೈಗೆ ಕವಚಗಳನ್ನು ಧರಿಸಿ ಕಿತ್ತಾಕಬೇಕಾಗತ್ತೆ. ಈ ಕಿತ್ತಂಥ ಗಿಡಗಳನ್ನು ಸುಟ್ಟಾಕಬೇಕಾಗತ್ತೆ ಅಥವಾ ಕಾಂಪೋಸ್ಟ್ ಮಾಡಬಹುದು. ಚಿಕ್ಕ ಪ್ರದೇಶದಲ್ಲಿ ಮಳೆಯಾದ ನಂತರ ಈ ಕ್ರಮವನ್ನು ಅನುಸರಿಸಬೇಕಾಗತ್ತೆ. ಇದನ್ನು ಪದೇ ಪದೇ ಮಾಡ್ತಾ ಇರಬೇಕು. ಇನ್ನು ಜೈವಿಕ ಕ್ರಮಗಳಿಗೆ ಬಂದರೆ ಈ ಮೆಕ್ಸಿಕನ್ ದುಂಬಿ ಅಂತ ಇದೆ. ಈ ಕೀಟವನ್ನು ಬಿಡುಗಡೆ ಮಾಡಿ ನಾವು ಪಾರ್ಥೇನಿಯಂನ್ನು ನಿಯಂತ್ರಣ ಮಾಡಬಹುದು. ಮೆಕ್ಸಿಕನ್ ದುಂಬಿ ಇದನ್ನು ವೈಜ್ಞಾನಿಕವಾಗಿ ಜೈಗೋಗ್ರಾಮ ಬೈಕೊಲರೇಟ ಅಂತ ಕರೀತಾರೆ. ಇವುಗಳನ್ನು ಪಾರ್ಥೇನಿಯಂ ಕಳೆ ಹೆಚ್ಚು ಬೆಳೆದಿರುವಂಥ ಬಂಜರು ಅಥವಾ ಬೀಡ್ ಜಮೀನಿನಲ್ಲಿ ಬಿಡಬೇಕು. ಒಂದು ಎಕರೆ ಪ್ರದೇಶಕ್ಕೆ 200 ದುಂಬಿಗಳನ್ನು ಬಿಡೋದ್ರಿಂದ ಈ ದುಂಬಿಗಳು ಮೊಟ್ಟೆ ಇಟ್ಟು ದುಂಬಿ ಹಾಗೂ ದುಂಬಿಯ ಮರಿಗಳು ಕಳೆಯ ಎಲೆ, ಗಿಡದ ಚಿಗುರು ಮತ್ತು ಮೊಗ್ಗನ್ನು ತಿಂತವೆ. ಈ ದುಂಬಿಗಳು ಮಳೆಗಾಲದಲ್ಲಿ ಮಾತ್ರ ಕಾರ್ಯನಿರ್ವಹಣೆಯನ್ನು ಮಾಡ್ತವೆ. ಒಂದು ಜೊತೆ ದುಂಬಿ 3-4 ತಿಂಗಳಲ್ಲಿ ಒಟ್ಟು 2,000 ಮೊಟ್ಟೆಯನ್ನಿಡ್ತವೆ. ಹೀಗೆ ದುಂಬಿಗಳು ತಮಗೆ ತಾವೇ ವೃದ್ಧಿಯಾಗಿ ಪಾರ್ಥೇನಿಯಂ ಕಳೆಯನ್ನು ಮಾತ್ರ ತಿಂದು ಜೀವಿಸ್ತವೆ. ಮಳೆಗಾಲದ ನಂತರ ದುಂಬಿಗಳು ಮತ್ತೆ ಭೂಮಿಯೊಳಗಡೆ ಕೋಶಾವಸ್ಥೆಯಲ್ಲಿದ್ದು ಮುಂದಿನ ಮಳೆಗಾಲದಲ್ಲಿ ಭೂಮಿಯಿಂದ ಹೊರಗಡೆ ಬಂದು ಪಾರ್ಥೇನಿಯಂ ಗಿಡಗಳನ್ನು ತಿಂತವೆ. ಬೆಂಗಳೂರಿನ ಸುತ್ತ ಆಗಸ್ಟ್ ಅಥವಾ ಸೆಪ್ಟೆಂಬರ್ ತಿಂಗಳಿನಲ್ಲಿ ಮಳೆ ಹೆಚ್ಚಾಗಿ ಬೀಳೋದ್ರಿಂದ ಈ ದುಂಬಿಗಳು ಪಾರ್ಥೇನಿಯಂ ಗಿಡಗಳ ಮೇಲೆ ಹೆಚ್ಚಾಗಿ ಕಾಣಿಸ್ಕೊಳ್ತವೆ. ಈ ಪದ್ಧತಿಯಲ್ಲಿ ದುಂಬಿ ನೈಸರ್ಗಿಕ ವಾತಾವರಣವನ್ನು ಕಾಪಾಡಿ ಪಾರ್ಥೇನಿಯಂ ಕಳೆಯನ್ನು ಮಾತ್ರ ತಿಂದು ನಾಶ ಮಾಡುತ್ತೆ. ಇನ್ನು ಸಸ್ಯ ನಿಯೋಗಿಗಳಿಂದ ಈ ಪಾರ್ಥೇನಿಯಂ ಕಳೆಯನ್ನು ನಾವು ನಿಯಂತ್ರಿಸಬಹುದು. ಪಾರ್ಥೇನಿಯಂ ಕಳೆ ಇರುವಂಥ ಜಾಗಗಳಲ್ಲಿ ಕೆಲವು ಸಸ್ಯಗಳು ಪೈಪೋಟಿ ಮಾಡಿ ಪಾರ್ಥೇನಿಯಂ ಗಿಡವನ್ನು ಹರಡದಂತೆ ತಡೀತವೆ. ಅಂತಹ ಸಸ್ಯಗಳಲ್ಲಿ ಪರಸಸ್ಯ ನಿರೋಧಕ ಪ್ರಭಾವ ಇರುತ್ತೆ. ಈ ಪೈಪೋಟಿ ಮಾಡುವಂಥ ಸಸ್ಯಗಳ ಬೀಜಗಳನ್ನು ಪ್ರಾರಂಭಿಕ ಮಳೆಗಾಲದಲ್ಲಿ ಪಾರ್ಥೇನಿಯಂ ಕಳೆಗಳು ಇರುವಂಥ ಜಾಗದಲ್ಲಿ ಎರಚಿದರೆ ಅಂತಹ ಸಸ್ಯಗಳು ಕ್ರಮೇಣ ಮೊಳೆತು ಚೆನ್ನಾಗಿ ಬೆಳೆದು ಪಾರ್ಥೇನಿಯಂ ಕಳೆಯನ್ನು 5-6 ವರ್ಷಗಳಲ್ಲಿ ಹತೋಟಿಗೆ ತರ್ತವೆ. ಉದಾಹರಣೆಗೆ ಹೆಸರು ತಗಚೆ, ಗಂಟು ತಗಚೆ, ದೊಡ್ಡ ತಗಚೆ, ಮುಳ್ಳುಕೀರೆ ಸೊಪ್ಪು, ಕಾಡು ಅಥವಾ ಗಂಗು ತುಳಸಿ, ವಿಲಾಯಿತಿ ತೊಗರಿ ಗಿಡ, ಮುಳ್ಳು ವಿಷದ ಕಡ್ಡಿ, ಕಾಡು ಅಥವಾ ಅಡವಿ ನೀಲಿ ಗಿಡ, ಸೀಮೆ ಎಣ್ಣೆ ಅಥವಾ ಅಲ್ಪಭೇದ ಗಿಡ, ರೋಸಾ ಮುಳ್ಳು ಗಿಡ ಅಥವಾ ಲಂಟಾನ ಅಂತ ಕರೀತಾರೆ, ಉತ್ತರಾಣಿ ಗಿಡ, ಉಗುಣಿ ಹಂಬು, ಮಧ್ಯಾಹ್ನದ ಮಲ್ಲಿಗೆ ಅಥವಾ ವಿಭೂತಿ ಗಿಡ, ಚೆಂಡು ಹೂವು ಮುಂತಾದ ಸಸ್ಯಗಳನ್ನು ಬಳಸ್ಕೋಬಹುದು. ಇವುಗಳಲ್ಲಿ ಹೆಸರು ತಗಚೆ, ಗಂಡು ತಗಚೆ, ದೊಡ್ಡ ತಗಚೆ, ಕಾಡು ಅಥವಾ ಗಂಗ ತುಳಸಿ, ಚೆಂಡು ಹೂವಿನ ಗಿಡಗಳ ಬೀಜಗಳನ್ನು ಬಂಜರು ಅಥವಾ ಬೀಡು ಬಿಟ್ಟಿರುವಂಥ ಭೂಮಿಯಲ್ಲಿ, ರಸ್ತೆಯ ಇಕ್ಕೆಲೆಗಳಲ್ಲಿ ಪಾರ್ಥೇನಿಯಂ ನಿಯಂತ್ರಣಕ್ಕೆ ಉಪಯೋಗಿಸಬಹುದು. ಹುಲ್ಲುಗಾವಲಿನಲ್ಲಿ ಪಾರ್ಥೇನಿಯಂ ನಿಯಂತ್ರಣಕ್ಕೆ ಈ ವಿಲಾಯಿತಿ ತೊಗರಿ ಗಿಡದ ಬೀಜವನ್ನು ಬಳಸಬಹುದು. ಹೀಗೆ ಒಂದೆರಡು ಮಳೆಗಾಲದಲ್ಲಿ ಸತತ ಬಿತ್ತನೆಯನ್ನು ಅನುಸರಿಸಿದರೆ ಪಾರ್ಥೇನಿಯಂ ಕಳೆಯ ಜೊತೆ ಸ್ಪರ್ಧೆ ಮಾಡಿ ಕ್ರಮೇಣ ಅವುಗಳನ್ನು ಕಡಿಮೆ ಮಾಡುವಂಥ ಸಾಮರ್ಥ್ಯವನ್ನು ಇವು ಪಡೆದಿರ್ತವೆ. ಈ ಒಂದು ಕ್ರಮ ನಮ್ಮ ವಾತಾವರಣದ ಸಂರಕ್ಷಣೆ ಹಾಗೆ ಒಂದು ಅಲಂಕಾರಿಕ ಪರಿಸರವಾಗಿ ಪರಿಣಮಿಸೋದರ ಜೊತೆಗೆ ಹೆಚ್ಚಿನ ಖರ್ಚು ಕೂಡ ಆಗೋದಿಲ್ಲ. ಈ ಕಳೆಗಳು ಮಳೆಗಾಲದಲ್ಲಿ ಮಾತ್ರ ಈ ಪಾರ್ಥೇನಿಯಂ ಕಳೆಯನ್ನು ನಿಯಂತ್ರಿಸ್ತವೆ. ಬೇಸಿಗೆಯಲ್ಲಿ ಪಾರ್ಥೇನಿಯಂ ಕಳೆ ಮತ್ತೆ ಬರೋದರಿಂದ ಮಳೆ ಬಂದಾಗ ಕೈಯಿಂದ ಕಿತ್ತಾಕಬೇಕಾಗತ್ತೆ. ಇನ್ನು ಕಳೆನಾಶಕಗಳನ್ನು ಕೂಡ ಬಳಸ್ಬೋದು. ಕಳೆಯ ಗಿಡಗಳು ಹೆಚ್ಚಿನ ಪ್ರಮಾಣದಲ್ಲಿದ್ದು ಬೇಗ ಹತೋಟಿಗೆ ತರೋದಕ್ಕೆ ಉದಯಪೂರ್ವ ಹಾಗೂ ಉದಯೋತ್ತರ ಕಳೆನಾಶಕಗಳ ಸಿಂಪರಣೆಯನ್ನು ಅನುಸರಿಸಬೇಕಾಗತ್ತೆ. ಕಳೆನಾಶಕದ ಪರಿಣಾಮ ಕಡಿಮೆಯಾದ ಸಮಯದಲ್ಲಿ ಕಳೆ ಗಿಡಗಳು ಪುನಃ ಚಿಗುರುತ್ತವೆ. ಈ ಪದ್ಧತಿ ದುಬಾರಿಯಾಗೋದ್ರಿಂದ ಬೆಳೆಯಿಲ್ಲದ ಜಾಗಗಳಿಗೆ ಅನುಸರಿಸೋದು ಅಷ್ಟು ಲಾಭದಾಯಕ ಅಲ್ಲ. ಬೆಳೆಗಳಲ್ಲಿ ಶಿಫಾರಸು ಮಾಡಿರುವಂಥ ಕಳೆನಾಶಕಗಳನ್ನು ಉಪಯೋಗಿಸೋದ್ರಿಂದ ಬೇರೆ ಕಳೆಗಳ ಜೊತೆಗೆ ಪಾರ್ಥೇನಿಯಂ ಕಳೆಯನ್ನು ಕೂಡ ನಿಯಂತ್ರಿಸಬಹುದು. ತೋಟದ ಬೆಳೆನಲ್ಲಿ ಮತ್ತು ಬೆಳೆಗಳಿಲ್ಲದಂಥ ಬರಡು ಭೂಮಿಗೆ ಮೆಟ್ರಿಬ್ಯೂಸಿನ್ 5 ಗ್ರಾಂ ಅಥವಾ ಗ್ಲೈಫೋಸೇಟ್ 8 ರಿಂದ 10 ಮಿಲಿಲೀಟರ್ ಅಥವಾ ಪ್ಯಾರಾಕ್ವಾಟ್ 6 ಮಿಲಿಲೀಟರನ್ನು ಪ್ರತಿ 1 ಲೀಟರ್ ನೀರಿನಲ್ಲಿ ಚೆನ್ನಾಗಿ ಬೆರೆಸ್ಕೊಂಡು ಮಿಶ್ರಣ ಮಾಡಿಕೊಂಡು ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ನಂತರ 2-3 ತಿಂಗಳಿನಲ್ಲಿ ಹೊಸ ಕಳೆ ಮತ್ತೆ ಚಿಗುರಿದಾಗ ಮತ್ತೊಮ್ಮೆ ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಈ ಕಳೆಯನ್ನು ಕೂಡ ನಾವು ಬೇರೆ ಬೇರೆ ಉದ್ದೇಶಗಳಿಗೆ ಬಳಸ್ಕೋಬಹುದು. ಪಾರ್ಥೇನಿಯಂ ಕಳೆಯನ್ನು ಕಾಂಪೋಸ್ಟ್ ಅಥವಾ ಹಸಿರೆಲೆ ಗೊಬ್ಬರವಾಗಿ ಉಪಯೋಗಿಸೋದ್ರಿಂದ ಕಳೆಯ ಹಾವಳಿಯನ್ನು ಕಡಿಮೆ ಮಾಡ್ಕೋಬಹುದು. ಪಾರ್ಥೇನಿಯಂ ಕಳೆ ಫಲವತ್ತತೆ ಇಲ್ಲದೇ ಇರುವಂಥ ಭೂಮಿಯಿಂದ ಪೋಷಕಾಂಶಗಳನ್ನು ಹೀರಿ ಕಾಂಪೋಸ್ಟ್ ಅಥವಾ ಹಸಿರೆಲೆ ಗೊಬ್ಬರ ಮಾಡಿದಾಗ ಪೋಷಕಾಂಶಗಳು ಬೆಳೆಗಳಿಗೆ ಸುಲಭವಾಗಿ ದೊರೆಯುತ್ತವೆ. ಆದ್ದರಿಂದ ಕಳೆ ಸಾಕಷ್ಟು ಜೀವರಾಶಿಯನ್ನು ಉತ್ಪಾದನೆ ಮಾಡೋದರಿಂದ ಬೆಳೆಗಳಲ್ಲಿ ಕಾಂಪೋಸ್ಟ್ ಅಥವಾ ಹಸಿರೆಲೆ ಗೊಬ್ಬರವಾಗಿ ಉಪಯೋಗಿಸಿದರೆ ಹಸಿರೆಲೆ ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರಕ್ಕೆ ಸಮನಾಗಿ ಇಳುವರಿಯನ್ನು ಕೊಡುತ್ತೆ. ಪಾರ್ಥೇನಿಯಂ ಕಳೆಯಿಂದ ಮನುಷ್ಯರಿಗೆ ಹಾಗೂ ಪ್ರಾಣಿಗಳಿಗೆ ತೊಂದರೆಯಾಗೋದ್ರಿಂದ ಕಳೆಯ ಜೀವರಾಶಿಯನ್ನು ಸರಿಯಾಗಿ ಕಾಂಪೋಸ್ಟ್ ಅಥವಾ ಹಸಿರೆಲೆ ಗೊಬ್ಬರವಾಗಿ ಉಪಯೋಗಿಸಬೇಕಾಗತ್ತೆ. ಇನ್ನು ಕಾನೂನು ರೀತಿ ನಿರ್ವಹಣೆ ಕ್ರಮವೂ ಕೂಡ ಇದೆ. ಕರ್ನಾಟಕ ಸರ್ಕಾರ ಮೊಟ್ಟ ಮೊದಲನೆಯದಾಗಿ ವ್ಯವಸಾಯ ಕೀಟ ಮತ್ತು ರೋಗ ನಿಯಮಾವಳಿ 1968 ಪ್ರಕಾರ ಪಾರ್ಥೇನಿಯಂ ಕಳೆಯನ್ನು ಅತಿ ವಿನಾಶಕಾರಿ ಕಳೆ ಎಂದು ಘೋಷಣೆ ಮಾಡಿದೆ. ಕಳೆ ಕಾಣಿಸಿಕೊಂಡಾಗ ಆ ಪ್ರದೇಶವನ್ನು ಸ್ವಚ್ಛಗೊಳಿಸಬೇಕು, ಇಲ್ಲವಾದರೆ ಅಂಥವರನ್ನು ಕಾನೂನು ಕ್ರಮ ಜರುಗಿಸಿ ದಂಡವನ್ನು ವಿಧಿಸಬಹುದು. ಇದೇ ತರಹದ ಕಾನೂನು ರೀತಿ ನಿರ್ವಹಣೆಯನ್ನು ದೇಶದಾದ್ಯಂತ ಸರಿಯಾದ ರೀತಿಯಲ್ಲಿ ಅನುಸರಿಸಿದರೆ ಈ ಕಳೆಯನ್ನು ನಿರ್ವಹಣೆ ಮಾಡೋದಕ್ಕೆ ಅನುಕೂಲವಾಗುತ್ತೆ. ಇನ್ನು ಸಾಮೂಹಿಕ ಕಳೆ ನಿರ್ವಹಣೆ ಇನ್ನೊಂದು ಕ್ರಮ. ಪಾರ್ಥೇನಿಯಂ ಒಂದು ಅತ್ಯಂತ ವಿನಾಶಕಾರಿ ಕಳೆ, ಆದ್ದರಿಂದ ಸರ್ಕಾರದ ಜೊತೆ ಜೊತೆಯಾಗಿ ಖಾಸಗಿ ಸಂಸ್ಥೆಗಳು, ಸ್ಥಳೀಯ ಸಂಘ ಸಂಸ್ಥೆಗಳು, ಶಿಕ್ಷಣ ಸಂಸ್ಥೆಗಳು, ಯುವಕ ಮತ್ತು ಮಹಿಳಾ ಸಂಘಗಳು ಎಲ್ಲರೂ ಸಾಮೂಹಿಕವಾಗಿ ಸಹಕರಿಸಿದರೆ ಈ ಕಳೆಯನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡಬಹುದು. ಕುಟುಂಬದ ಸದಸ್ಯರ ಜೊತೆಯಲ್ಲಿ ತಮ್ಮ ತಮ್ಮ ಜಮೀನುಗಳಲ್ಲಿ ರಸ್ತೆ ಬದುಗಳಲ್ಲಿ ಬರುವಂಥ ಪಾರ್ಥೇನಿಯಂ ಕಳೆಯನ್ನು ಸ್ವಚ್ಛ ಮಾಡಬೇಕು. ಇದರಿಂದ ಆರೋಗ್ಯದ ಮೇಲೆ ಉಂಟಾಗುವಂಥ ದುಷ್ಪರಿಣಾಮಗಳು, ಹುಳು ಹುಪ್ಪಟೆಗಳು ಮತ್ತು ಹಾವುಗಳ ಕಾಟವನ್ನು ತಪ್ಪಿಸಬಹುದು. ಕೃಷಿ ವಿಶ್ವವಿದ್ಯಾಲಯ ಹಾಗೂ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ನ ಸಂಸ್ಥೆಗಳು ಕೆಲವೊಂದು ವಿಧಾನಗಳನ್ನು ರೂಪಿಸಿದವೆ. ಇವುಗಳನ್ನು ಸಾಮೂಹಿಕವಾಗಿ ಅನುಸರಿಸಿದರೆ ಈ ಪಾರ್ಥೇನಿಯಂ ಕಳೆಯನ್ನು ನಿರ್ವಹಿಸಬಹುದು. ಇನ್ನು ಸಮಗ್ರ ನಿರ್ವಹಣಾ ಕ್ರಮಗಳಿಗೆ ಬಂದರೆ, ಪಾರ್ಥೇನಿಯಂ ಕಳೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಪ್ರಸಾರವಾಗೋದನ್ನು ತಡೀಬೇಕು. ಚೆನ್ನಾಗಿ ಕಳೆತಂಥ ಗೊಬ್ಬರವನ್ನು ಉಪಯೋಗಿಸೋದ್ರಿಂದ ಈ ಕಳೆ ಜಮೀನಿನಲ್ಲಿ ಬರೋದನ್ನು ನಾವು ತಡೆಗಟ್ಟಬಹುದು. ಕಳೆ ಚಿಕ್ಕದಿದ್ದಾಗ ಹೂ ಬಿಡೋದಕ್ಕಿಂತ ಮುಂಚೆ ಕಿತ್ತು ಹಾಕೋದ್ರಿಂದ ಬೀಜೋತ್ಪಾದನೆ ಕಡಿಮೆಯಾಗಿ ಕಳೆ ವೃದ್ಧಿಯಾಗೋದಿಲ್ಲ. ಮಳೆಯ ಪ್ರಾರಂಭದಲ್ಲಿ ಕಳೆಯನ್ನು ಕೈಚೀಲ ಹಾಕ್ಕೊಂಡು ಕಿತ್ತು ಹಾಕಬೇಕಾಗತ್ತೆ. ಕಿತ್ತು ಹಾಕುವಾಗ ಮೈಯನ್ನು ಚೆನ್ನಾಗಿ ಮುಚ್ಚಿಕೊಂಡಿರಬೇಕು ಮತ್ತು ಪಾರ್ಥೇನಿಯಂ ಕಳೆಗೆ ಅಲರ್ಜಿ ಇಲ್ಲದವರನ್ನು ಮಾತ್ರ ಕಳೆಯನ್ನು ಕೀಳೋದಕ್ಕೆ ಬಳಸಬೇಕಾಗತ್ತೆ. ಕುಡುಗೋಲಿನಲ್ಲಿ ಗಿಡವನ್ನು ಬುಡದ ಹತ್ತಿರ ಕೊಯ್ದು ಹಾಕಿದರೆ ಮತ್ತೆ ಚಿಗುರುತ್ತೆ. ಆದ್ದರಿಂದ ಗುದ್ಲಿಯಿಂದ ಗಿಡವನ್ನು ಬುಡೇ ಸಮೇತ ಕಿತ್ತಾಕಬೇಕಾಗತ್ತೆ. ಬಂಜರು ಪ್ರದೇಶದಲ್ಲಿ ಪಾರ್ಥೇನಿಯಂ ಗಿಡಗಳ ನಡುವೆ ಮಳೆಗಾಲದಲ್ಲಿ ಇತರೆ ಉಪಯುಕ್ತ ಸಸ್ಯಗಳಾದಂಥ ಹೆಸರು ತಗಚೆ, ಗಂಡು ತಗಚೆ, ದೊಡ್ಡ ತಗಚೆ, ಗಂಗ ತುಳಸಿ, ವಿಲಾಯಿತಿ ತೊಗರಿ ಗಿಡ, ಮಧ್ಯಾಹ್ನ ಮಲ್ಲಿಗೆ, ಚೆಂಡುವಿನ ಗಿಡಗಳ ಬೀಜಗಳನ್ನು ಎರಚಿದರೆ ಕ್ರಮೇಣ ಅಂತಹ ಗಿಡಗಳು ಮೊಳಕೆ ಒಡೆದು ಸ್ಪರ್ಧೆ ಮಾಡಿ ಪಾರ್ಥೇನಿಯಂ ಗಿಡಗಳನ್ನು 5-6 ವರ್ಷದಲ್ಲಿ ಕಡಿಮೆ ಮಾಡ್ತವೆ. ಇದುವರೆಗೆ ಪಾರ್ಥೇನಿಯಂ ನಿಯಂತ್ರಣ ಕುರಿತು ಮಾಹಿತಿ ಕೇಳಿದಿರಿ. ಇಲ್ಲಿಗೆ ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ಕೃಷಿರಂಗ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು. Thank you. ಆಕಾಶವಾಣಿ. ನಮ್ಮ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಸಂಜೆ 6:30 ವಿಜ್ಞಾನದ ಮುನ್ನಡೆ, ಡಾ ದೀಪಾ ಎಂಬಿ ಅವರಿಂದ. 6:51 ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆ. 7:00 to 7:34 ನಂತರ 7:45 8:00 ಏರ್ ನೆಕ್ಸ್ಟ್ ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ವಿಷಯ ದೇಶ ಕಟ್ಟುವಲ್ಲಿ ಇಂಜಿನಿಯರ್ಗಳ ಪಾತ್ರ. ಭಾಗವಹಿಸುತ್ತಾರೆ ಹಾಸನದ ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು. ಹಾಸನ ಕೇಂದ್ರದ ಕೊಡುಗೆ. 9:05 ಚಿಣ್ಣರ ಸುದ್ದಿಲೋಕ, ಪ್ರಚಲಿತ ವಿದ್ಯಮಾನಗಳನ್ನೊಳಗೊಂಡ ವಾರ್ತಾ ಸಂಚಿಕೆ, ಪ್ರಸ್ತುತಿ ಆರ್ಯ ತೇಜಸ್. 9:20 ಮಕ್ಕಳ ಹಾಡು. 9:30 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ, ಗಜಾಧರ್ ಪಾಠಕ್ ಅವರಿಂದ ಎಸ್ರಾಜ್ ವಾದನ, ನಂತರ ಕಿಶನ್ ಗೋಪಾಲ್ ಅವರಿಂದ ಪಖವಾತ್ ಸೋಲೋ ವಾದನ. ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ 11:00 ಚಿತ್ರಗೀತೆಗಳನ್ನು ಕೇಳುವಿರಿ. ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ಉಮಂಗ್ ಉಮಂಗ್ ಉಮಂಗ್ ಉಮಂಗ್.